ಸುಸು ನಿವನ ಗಾಯನ ಒಡಿ ಸವನ್ ಸುಯ ಸನೆಕಿಂ ಪಾವೆನ ಮದಿಯಂ ರೈ ರಂಗು ಮನ್ ರಂಗ ಮತಕಲೋಕೆ ವೇದನ ಅಮತಕ ಗಲ ಸಿತೆ ಸುಸು ನಿವನ ಗಾಯನ ಒಬ್ಬೆ ಸವನ್ ಸೋಯ ಸೆನೆಕಿಂ ಪಾವೆನ ಮದಿಯಂ ರೈ ರಂಗು ಮನ್ ರಂಗ ಮತಕ ಲೋಕೆ ವೇದನಾ ಅಮತಕ ಕಲಾ ನೌಂಗಿಯಕ್ ಸಿತಟ ಎಣ್ಣೆ ರಸ ವಿಂದಿನ್ನೈ ಅಪ ಗಾಯನ್ನೇ ಅಸಿರಿ ಲೋಕೆ ಸುರಪುರ ಕುವೆ ಮತಕ ಲೋಕೆ ತುಕುಣಿ ಮಾವೆ ಸಿತೆ ಸುಸು ನಿವನ ಗಾಯನ ಒಡಿ ಸವನ್ ಸೊಯ ಸೆನೆಕಿನ್ ಪಾವೆನ ಮದಿಯಂ ರೈ ರಂಗು ಮನ್ ರಂಗ ಮತಕ ಲೋಕೆ ವೇದನಾ ಅಮತಕ ಕಲಾ ಯೌಂದಿಯನೇ ನಿತಿರಂದೆನ್ನೇ ನುಸಿತು ವಿಲಸಿನ್ ಇಗಿಲಯನ್ನೇ ವಿಮುತು ಪಹನ ಪೂಸೆ ಉದಾಗಿ ಅಂದುರು ವೀರೇ ನಿರಿಯನ್ನೇ ಸಿತೆ ಸುಸು ನಿವನ ಗಾಯನ ಒಬೆ ಸವನ್ ಸೊಯ ಸೆನೆಕಿನ್ ಪಾವೆನ ಮದಿಯಂ ರೈ ರಂಗು ಮನ್ ರಂಗ ಮತಕ ಲೋಕೆ ವೇದನಾ ಅಮತಕ ಕಲಾ ಸಿತೆ ಸುಸು ನಿವನ ಗಾಯನ ಒಬಿ ಸವನ್ ಸೊಯ ಸೆನೆಕಿನ್ ಪಾವೆನ ಮದಿಯಂ ರೈ ರಂಗು ಮನ್ ರಂಗ ಮತಕ ಲೋಕೆ ವೇದನಾ ಅಮತಕ ಕಲಾ